ಶುರು ಮಾಡೋಣ. ಮತ್ತೆ ವೇದಿಕೆ ಅಂತೂ ತಯಾರಾಗಿದೆ, ತಡ ಯಾಕೆ ಮಾಡೋದು? ಹಾ ಮಾಡೋಣ ಮಾಡೋಣ. ಅಂಗೈ ಹುಣ್ಗೆ ಕನ್ನಡಿ ಬೇಕಾಗಿಲ್ಲ ನೋಡು. ಹಾಗೆ ವಿದ್ಯಾವಂತರಿಗೆ ಕಷ್ಟವಾದದ್ದು ಯಾವುದು ಇಲ್ಲ. ಹೌದು ಭಾರತಿ, ಸರಿಯಾಗಿ ಹೇಳಿದೆ ನೋಡು. ವಿದ್ಯೆ ಕಲ್ತವ್ರಿಗೆ ಎಂತಹ ಕೆಲ್ಸನೂ ಸುಲಭ ಆಗುತ್ತೆ. ಕಷ್ಟಗಳನ್ನ ಎದುರಿಸೋಕೆ, ಅದನ್ನ ಸುಲಭ ಮಾಡೋದಕ್ಕೆ ಹೊಸ ಮಾರ್ಗ ಹುಡುಕ್ಬೇಕಾಗತ್ತೆ. ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಚುನಾವಣಾ ಆಯೋಗ ಭಾರತದಂತಹ ಮಹಾನ್ ದೇಶದಲ್ಲಿ ಪ್ರಜಾಪ್ರಭುತ್ವದ ಬುನಾದಿಯನ್ನು ಮತ್ತಷ್ಟು ಭದ್ರ ಮಾಡೋದಕ್ಕೆ, ಮತದಾರರಿಗೆ ಅವರಿಗೆ ಸಂವಿಧಾನದಿಂದ ಸಿಕ್ಕಿರೋ ಈ ಹಕ್ಕಿನ ಬಗ್ಗೆ ಅರಿವು ಮೂಡಿಸೋದಕ್ಕೆ ಎಲೆಕ್ಟೋರಲ್ ಲಿಟರಸಿ ಕ್ಲಬ್ ಅಂದ್ರೆ ಇಎಲ್ಸಿ ಅನ್ನೋ ಪ್ರಯತ್ನವನ್ನ 2018 ಪ್ರಾರಂಭ ಮಾಡಿತು. ಸರಿಯಾಗಿ ಹೇಳಿದ ಭಾರತಿ. ಈ ಕ್ಲಬ್ನ ಮಹತ್ವಪೂರ್ಣ ಘಟಕಗಳು ಶಾಲೆ ಮತ್ತು ಕಾಲೇಜುಗಳಲ್ಲಿ ಓದದೆ ಇರೋಂಥವರಿಗೆ ಚುನಾವಣಾ ಪಾಠಶಾಲೆ, ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯಿಂದ ಹೊರಗಿರೋರಿಗೆ ಮತದಾರರ ಜಾಗರೂಕತಾ ಫೋರಂಗಳನ್ನ ಅವರು ಕಾರ್ಯನಿರ್ವಹಿಸೋ ಸಂಸ್ಥೆಗಳಲ್ಲಿ ರಚಿಸಿ ಜನರಿಗೆ ಮತದಾನ ಮಾಡೋ ಜಾಗೃತಿನ ಮೂಡಿಸಿದ್ದಾರೆ. ಭಾರತ್, ಇವತ್ತು ನಾವು ನಮ್ಮ ಕೇಳುಗರೊಂದಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮೊದಲಿಗೆ ಒಂದು ಪಾಠಶಾಲೆಗೆ ನಮ್ಮ ಪ್ರಯಾಣ. ಈ ಶಾಲೆ ಬಹಳ ವಿಶೇಷ, ಯಾಕೆ ಅಂದ್ರೆ ಇದು ಚುನಾವಣಾ ಪಾಠಶಾಲೆ. ಯಾರ್ಯಾರು ಇರ್ತಾರೆ ಭಾರತ್ ಈ ಪಾಠಶಾಲೆಯಲ್ಲಿ? ತಾಳು ತಾಳು ಭಾರತಿ, ನಿನ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಬರ್ತಿದಾರೆ ನೋಡು ಅಲ್ಲಿ ನೋಡು. ಎಲೆಕ್ಷನ್ ಅಂಕಲ್. ನಮಸ್ತೆ ಚುನಾವಣಾ ಅಂಕಲ್. ನಮಸ್ಕಾರ ನಮಸ್ಕಾರ ಅಂಕಲ್. ಭಾರತಿ ಪ್ರಶ್ನೆಗಳು ತುಂಬಾ ಇದೆ, ಅದಕ್ಕೆಲ್ಲ ನೀವಂತೂ ಉತ್ತರ ಹೇಳಬೇಕು. ನಾನಂತೂ ಈಗ ಸ್ವಲ್ಪ ರೆಸ್ಟ್ ತಗೋತೀನಿ. ಇಲ್ಲೇ ಇರು ಭಾರತ್, ಎಲ್ಲೂ ಹೋಗ್ಬೇಡ ನೀನು. ಭಾರತಿಗೆ ಯಾವಾಗ್ಲೂ ಪ್ರಶ್ನೆಗಳು ಬೇಕಾದಷ್ಟಿರುತ್ತೆ. ನೀನು ರೆಸ್ಟ್ ಮುಂಚೆ ನಾವು ಚುನಾವಣಾ ಪಾಠಶಾಲೆ ಆಯೋಜನೆ ಆಗ್ತಿರೋ ಜಾಗಕ್ಕೆ ಹೋಗೋಣ. ಆಮೇಲೆ ಈ ಶಾಲೆಯ ರೀತಿ ನೀತಿಗಳನ್ನ ನಮಗ್ ತಿಳಿಸ್ಕೊಡ್ತಾಳೆ ನಮ್ ಕಲ್ಪನಾ. ಎಲ್ಲ ನಿಮ್ ಆಜ್ಞೆ ಅಂಕಲ್, ಆದ್ರೆ ಅದಕ್ಕೂ ಮುಂಚೆ ಒಂದ್ ಸ್ವಲ್ಪ ರೆಸ್ಟ್ ತಗೋತೀನಿ ನಾನು. ಕಲ್ಪನಾ. ಹಾ ಅಧ್ಯಕ್ಷರೇ. ನಾನು ಯೋಚಿಸ್ತಿದ್ದೆ, ಈ ಹಳ್ಳಿಲಿ ನಾವು ಯಾವ್ದಾದ್ರು ರೀತಿಲಿ ಜನರಲ್ಲಿ ಮತದಾನ ಮಾಡೋ ಬಗ್ಗೆ ಪ್ರೇರಣೆ ಹಾಗೂ ಹುಮ್ಮಸ್ಸು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು ಅಂತ. ಅಧ್ಯಕ್ಷರೇ, ನೀವಂತೂ ನನ್ನ ಮನಸ್ಸಲ್ಲಿರೋ ಮಾತನ್ನೇ ಹೇಳಿದ್ರಿ ನೋಡಿ. ನಾನಂತೂ ಈ ಸಾರಿ ಹಳ್ಳಿಗೆ ಬಂದಿರೋದೇ ಇಲ್ಲಿ ಚುನಾವಣಾ ಪಾಠಶಾಲೆಗೆ ಸಂಬಂಧಿಸಿದ ವಿಚಾರಗಳನ್ನ ತಿಳಿಸೋಕೆ ಅಂತ. ಕಲ್ಪನಾ, ಒಳ್ಳೆ ಕೆಲಸ ಮಾಡೋಕೆ ನಿಧಾನ ಯಾಕೆ? ನೀವ್ ಹೇಳಿದ್ರೆ ಸಾಕು, ಬೇಕಾಗಿರೋ ವ್ಯವಸ್ಥೆ ನಾನ್ ಮಾಡ್ತೀನಿ. ಸರಿ ಹಾಗಿದ್ರೆ ಅಧ್ಯಕ್ಷರೇ, ಒಂದು ಬೋರ್ಡ್ ಹಾಗೇನೆ ಮಾರ್ಕರ್ ಕೊಟ್ಬಿಡಿ, ನಿಮ್ಗೆ ಏನೇನ್ ಬೇಕೋ ಎಲ್ಲ ವಿಷಯಗಳನ್ನ ಬರ್ಕೊಡ್ತೀನಿ. ಹಾಗೆ ಮಾಡಿ, ತಗೊಳ್ಳಿ ಮಾರ್ಕರ್. ಕೊಡಿ ಕೊಡಿ. ಹಾಗೇನೆ ಅಧ್ಯಕ್ಷರೇ, ನಾಳೆ ನಾನು ಹೊರಡೋಕೆ ಮುಂಚೆ ಇಲ್ಲಿ ಬೂತ್ ಲೆವೆಲ್ ಆಫೀಸರ್ ಹಾಗೇನೆ ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ ಇಂದ ಯಾರಾದ್ರೊಬ್ರು ವ್ಯಕ್ತಿ ಅಥವಾ ಅಧಿಕಾರಿ ಗೊತ್ತಪಡಿಸಿರ್ತಾರಲ್ಲ, ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗೋಣ. ಅವರು ಈ ಪಾಠಶಾಲೆಯ ತಯಾರಿಲಿ ಸಹಾಯ ಮಾಡ್ತಾರೆ. ಹಾ, ಇನ್ನೊಂದು ವಿಷಯ, ನಮ್ಮ ಹಳ್ಳಿಲಿ ಯಾರೆಲ್ಲ ಸ್ಕೂಲಿಗೆ ಹೋಗಿಲ್ವೋ ಅವರ ಒಂದು ಪಟ್ಟಿ ರೆಡಿ ಮಾಡ್ಕೊಳ್ಳಿ ನೀವು. ಸರಿ. ಈ ಪಾಠಶಾಲೆ ಅವರಿಗೆ ತುಂಬಾ ಉಪಯೋಗ ಆಗತ್ತೆ ಅಧ್ಯಕ್ಷರೇ. ಹಾ ಕಲ್ಪನಾ, ನಾನು ವ್ಯವಸ್ಥೆ ಮಾಡ್ತೀನಿ ಇದನ್ನೆಲ್ಲ. ಅದ್ ಸರಿ, ಜೊತೆಗೆ ಹಳ್ಳಿಲಿ ಇನ್ನೊಂದಷ್ಟು ಜನ ಮತ್ತು ಯುವಕರನ್ನ ಕರೆಸ್ಕೊಳ್ಳೋಣ, ಅವ್ರಿಗೂ ಈ ವಿಚಾರ ಗೊತ್ತಾಗ್ಲಿ. ಹಾ ಅಧ್ಯಕ್ಷರೇ, ಈಗ ನಮ್ಮ ಭವಿಷ್ಯದ ಮತದಾರರು ಅಂದ್ರೆ 14-17 ವಯಸ್ಸಿನವರು, ಹಾಗೇನೆ ನಮ್ಮ ಹೊಸ ಮತದಾರರು 18-19 ವರ್ಷದವರು, ಈ ಗುಂಪಿನ ಜನರಲ್ಲಿ ಮತದಾನದ ಬಗ್ಗೆ ವಿಷಯ ತಿಳಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಹಾಗೇನೆ ನಮ್ಮ ಸಮುದಾಯದ ಎಲ್ಲಾ ಜನರ ಸಹಕಾರನೂ ಇದಕ್ಕೆ ಬೇಕು ಅಧ್ಯಕ್ಷರೇ. ನೀವು ಹೇಳಿದ್ದು ಸರಿಯಾಗಿದೆ ಕಲ್ಪನಾ, ಇದ್ರ ವ್ಯಾಪ್ತಿ ತುಂಬಾ ದೊಡ್ಡದು. ಹಾ ಅಧ್ಯಕ್ಷರೇ, ನಮ್ಮ ಭವಿಷ್ಯದ ಮತದಾರರು ಹಾಗೇನೆ ಹೊಸ ಮತದಾರರಿದಾರಲ್ಲ, ಅವರಿಗಂತೂ ಈ ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ ತುಂಬಾ ಇಂಪಾರ್ಟೆಂಟ್. ಈಗ ನಾವು ಇದನ್ನ 4 ಮುಖ್ಯ ಭಾಗಗಳನ್ನಾಗಿ ವಿಂಗಡಿಸಬಹುದು. ಅದ್ಯಾವುದು ಕಲ್ಪನಾ? ಈ ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ ನಲ್ಲಿ ಮೊದಲನೇದಾಗಿ ನಮ್ಮ ಪ್ರೌಢ ಹಾಗೆ ಪದವಿ ಪೂರ್ವ ವರ್ಗದ ವಿದ್ಯಾರ್ಥಿಗಳಿರ್ತಾರಲ್ಲ, ಅವರಿಗೆ ಅಂತ ಒಂದು ಲಿಟ್ರಸಿ ಕ್ಲಬ್ ಇರುತ್ತೆ. ಎರಡನೇದು ನಮ್ಮ ಹೊಸ ಮತದಾರರಿಗಾಗಿ, ಅಂದ್ರೆ ನಮ್ಮ ಕಾಲೇಜ್ ಹಾಗೆ ಯೂನಿವರ್ಸಿಟಿ ವಿದ್ಯಾರ್ಥಿಗಳು, ಅವರಿಗಾಗಿರೋದು ಎರಡನೇ ಲಿಟ್ರಸಿ ಕ್ಲಬ್. ಮೂರನೇದು ಚುನಾವಣಾ ಪಾಠಶಾಲೆ ಅಂತ ಹೇಳಿ, ಅಂದ್ರೆ ಇವಾಗ ಯಾರೆಲ್ಲ ಶಾಲೆಗೆ ಹೋಗಿರಲ್ವೋ ಅವರಿಗೆ ಮೂರನೇದು. ಹಾಗೇನೆ ನಾಲ್ಕನೇದು ಬಂದ್ಬಿಟ್ಟು ವೋಟರ್ ಅವೇರ್ನೆಸ್ ಫೋರಂ ಅಂತ ಹೇಳಿ, ಅಂದ್ರೆ ಮತದಾರ ಜಾಗೃತಿ ವೇದಿಕೆ ಅಂತ. ಇವು ನಮ್ಮ ಉದ್ಯಮ ಸಂಸ್ಥೆಗಳಲ್ಲಿ, ಸರ್ಕಾರಿ ಹಾಗೇನೆ ಖಾಸಗಿ ಸಂಸ್ಥೆಗಳಲ್ಲಿ ಇದನ್ನ ರಚಿಸಲಾಗಿರುತ್ತೆ. ಕಲ್ಪನಾ, ಈ ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ಗೆ ಒಬ್ಬ ರಿಸೋರ್ಸ್ ಗೈಡ್ ಅಂತ ಇರ್ಬೇಕಲ್ವಾ? ಅಧ್ಯಕ್ಷರೇ ನೋಡಿ, ಇದನ್ನೇ ಬುದ್ಧಿವಂತಿಕೆ ಮಾತು ಅಂತ ಹೇಳೋದು. ಹಾ, ಚುನಾವಣಾ ಆಯೋಗವು ಇದರ ಬಗ್ಗೆ ಸಂಪೂರ್ಣ ಗಮನ ಕೊಟ್ಟಿದೆ ಅಧ್ಯಕ್ಷರೇ. ಈ ಕ್ಲಬ್ ನಲ್ಲಿ ನಮ್ಮ ಮತದಾನಕ್ಕೆ ಸಂಬಂಧಿಸಿದ ಪ್ರೇರಣೆ ನೀಡೋ ಕಥೆಗಳು, ಹಾಡುಗಳು, ಮತ್ತೆ ನಾಟಕಗಳು, ಕಾಮಿಕ್ ಹಾಗೇನೆ ಡ್ರಾಯಿಂಗ್ ಗಳ ಮೂಲಕ ಮಾಹಿತಿಯನ್ನ ನೀಡಲಾಗುತ್ತೆ. ಹಾ, ಇದರಲ್ಲಿ 8 ಪುಸ್ತಕಗಳಿವೆ. ಚುನಾವಣಾ ನಿಯಮಗಳನ್ನ ತಿಳಿಸ್ಕೊಡುವಂತ ಆಟಗಳು, ಲೂಡೋ, ತಾಂಬೋಲಾ ಇಂತ ಆಟಗಳು ಸೇರಿವೆ. ಅಂದ್ರೆ ಆಡ್ತಾ ಆಡ್ತಾ ವಿಷಯ ತಿಳಿಸೋ ವ್ಯವಸ್ಥೆ ಕೂಡ ಇದೆ ಅಂತ. ಈ ಆಟಗಳು ಧರ್ಮಗಳನ್ನ ಹಾಗೇನೆ ರೀತಿ ನೀತಿಗಳನ್ನ ನಮ್ಗೆ ತಿಳಿಸ್ತಾರಲ್ಲ ಅವರನ್ನೇ ತರಬೇತುದಾರ ಅಂದ್ರೆ ನೀವ್ ಹೇಳಿದ್ರಲ್ಲ ರಿಸೋರ್ಸ್ ಗೈಡ್ ಅಂತ ಹೇಳ್ತೀವಿ. ಕಲ್ಪನಾ, ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ ಅಂದ್ರೆ ಮತದಾರರ ಸಾಕ್ಷರತಾ ಕ್ಲಬ್ ವಿಷಯ ತಿಳಿಸೋಕೆ ನಾವೆಲ್ಲ ಸೇರಿ ಪ್ರಯತ್ನ ಪಡ್ತೀವಿ, ಇದರಿಂದ ಜನಜಾಗೃತಿ ಮೂಡ್ಲಿ ಅಂತ. ಹಾ ಅಧ್ಯಕ್ಷರೇ, ಇದರಲ್ಲಿ ನಮ್ಮ ಊರ್ ಜನರ ಸಹಕಾರ ತುಂಬಾ ಮುಖ್ಯ. ಹೌದೌದು, ಸರಿಯಾಗಿ ಹೇಳಿದ್ರಿ ಕಲ್ಪನಾ, ತುಂಬಾ ಧನ್ಯವಾದಗಳು ಕಲ್ಪನಾ. ಭಾರತ್, ಭಾರತಿ, ಹೇಗಿತ್ತು ಈ ಚುನಾವಣಾ ಪಾಠಶಾಲೆಯಲ್ಲಿನ ಮಾಹಿತಿ? ಅಲ್ವಾ, ಈಗ ಯಾವ್ದಾದ್ರೂ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇರೋ ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ಗೆ ಹೋಗಿ ಅಲ್ಲಿನ ರೀತಿ ನೀತಿಗಳನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೋಬೇಕು. ಇದು ಹೇಗಾಗತ್ತೆ ನೋಡಪ್ಪ, ನಾನಂಕ ಬರೋದಕ್ಕೆ ಸಿದ್ಧವಾಗಿದ್ದೀನಿ, ಹೇಳಿ ಯಾವ ಶಾಲೆಗೆ ಹೋಗೋಣ, ಎಲ್ಲಿಗೆ ಹೋಗೋಣ ಹೇಳಿ. ನಡೀರಿ ನಡೀರಿ, ನಾವೆಲ್ಲ ಹೋಗೋಣ ಈಗ. ಗುಡ್ ಮಾರ್ನಿಂಗ್ ಮಕ್ಕಳೇ, ಎಲ್ರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯ. ಇವತ್ತಿನ ಸಾಮಾನ್ಯ ಜ್ಞಾನ ತರಗತಿಯಲ್ಲಿ ಒಂದು ಕ್ಲಬ್ ನ ವಿಚಾರ ತಿಳ್ಕೊಳ್ಳೋಣ. ಈ ಕ್ಲಬ್ ನಲ್ಲಿ ಆಟದ ಜೊತೆ ಜೊತೆಗೇನೆ ತಿಳಿದುಕೊಳ್ಳುವಂತ ವಿಚಾರನೂ ಇದೆ. ಈ ಕ್ಲಬ್ ಎಂಥದ್ದು ಗೊತ್ತಾ? ಇದರಲ್ಲಿ ಮಕ್ಕಳಾದ ನೀವು ಕೂಡ ಪಾಲುದಾರರು, ಅಂದ್ರೆ ಭಾಗಿದಾರರು. ಯಾಕಂದ್ರೆ ಈ ದೇಶದ ಭವಿಷ್ಯ ನಿಮ್ ಕೈಯಲ್ಲಿದೆ. ನೋಡಿ, ನಮ್ಮ ಶಾಲೆಯಲ್ಲಿ ಒಂದು ELC ಅಂದ್ರೆ ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ ಅನ್ನು ಸ್ಥಾಪನೆ ಮಾಡಬೇಕು. ಮತ್ತು ಈ ಕ್ಲಬ್ನ ಸದಸ್ಯರು ಯಾರು ಗೊತ್ತಾ? 9, 10, 11 ಮತ್ತು 12 ತರಗತಿಯ ವಿದ್ಯಾರ್ಥಿಗಳು. ಹಾಗಾದ್ರೆ ಈ ಕ್ಲಬ್ ಸೇರಿ ನಾವೇನ್ ಮಾಡ್ಬೇಕು ಟೀಚರ್? ನೋಡು, ಈಗ ನೀವು ಕಿಶೋರಾವಸ್ಥೆ ಅಂದ್ರೆ ಟೀನೇಜ್ ನವರು, ಬಹಳ ಬೇಗ ನೀವು 18 ವಯಸ್ಸಿನವರಾಗ್ತೀರಾ. 18 ವರ್ಷ ಆಗ್ತಿದ ಹಾಗೇನೆ ನಿಮ್ಗೆ ಮತದಾನದ ಅಧಿಕಾರ ಸಿಗತ್ತೆ, ಅಂದ್ರೆ ಮತ ಚಲಾಯಿಸುವ ಯೋಗ್ಯತೆ ಮತ್ತು ಅಧಿಕಾರ ಪ್ರಾಪ್ತಿಯೂ ಆಗತ್ತೆ. ಹಾಗಾಗಿ ನೀವೆಲ್ಲರೂ ಭವಿಷ್ಯದ ಮತದಾರರು. ಮೇಡಮ್, ನಾನು ಸಹ ಈ ELC ಗೆ ಸೇರ್ಕೊಳ್ಳೋಕೆ ಇಷ್ಟಪಡ್ತೀನಿ, ಆದ್ರೆ ನನ್ನ ಅಕ್ಕಗೆ ಇಷ್ಟ ಇದ್ರೂ ಸಹ ಇದಕ್ಕೆ ಸೇರ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವಳು ಯಾವುದೇ ಶಾಲೆಗೆ ಹೋಗಿಲ್ಲ, ವಿದ್ಯಾಭ್ಯಾಸನೂ ಮಾಡಿಲ್ಲ, ಅದೇ ನನಗ್ ಬೇಜಾರು. ಹಾಗಲ್ಲ, ಈ ಕ್ಲಬ್ನಲ್ಲಿ ಯಾವುದೇ ಶಾಲೆಗೆ ಹೋಗದ ಮಕ್ಕಳು ಸಹ ಸದಸ್ಯರಾಗಬಹುದು. ಓದೋದಿಕ್ಕೆ ಬರೆಯೋದಿಕ್ಕೆ ಬರದೇ ಇದ್ರೂ ಸಹ ಕ್ಲಬ್ನ ಸೇರ್ಬಹುದು. ನೀನು ಯೋಚನೆ ಮಾಡ್ಬೇಡ, ನಿನ್ನ ಅಕ್ಕ ಕೂಡ ELC ಕ್ಲಬ್ ಅನ್ನ ಚುನಾವಣಾ ಪಾಠಶಾಲೆಯ ಮೂಲಕ ಸೇರ್ಕೋಬಹುದು. ಟೀಚರ್, ಈ ಕ್ಲಬ್ನ ಕಾರ್ಯಚಟುವಟಿಕೆಗಳೇನು? ಹಾ, ಹೇಳ್ತೀನಿ ನೋಡಿ ಮಕ್ಕಳೇ. ಈ ಕ್ಲಬ್ನ ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೆಯುತ್ತೆ. ಇದರಲ್ಲಿ ಚುನಾವಣೆ ಆಧಾರಿತ ಚಿತ್ರ ಪ್ರದರ್ಶನ ಮತ್ತು ಅದರ ಕುರಿತು ಚರ್ಚೆ, ಗ್ರಾಮ ಪಂಚಾಯಿತಿ ಭೇಟಿ, ನಾಟಕ ಮತ್ತು ಮತದಾನದ ಕುರಿತು ಆಟ ಇತ್ಯಾದಿ ಇರುತ್ತೆ. ಚೆನ್ನಾಗಿ ತಿಳಿಸ್ಕೊಟ್ರಿ ಟೀಚರ್, ತುಂಬಾ ಚೆನ್ನಾಗಿದೆ. ಮನರಂಜನೆಯ ಜೊತೆಗೆ ವಿಷಯ, ಮಾಹಿತಿ, ಸಾಮಾನ್ಯ ಜ್ಞಾನ ಸಿಗುವಂತ ಚಟುವಟಿಕೆ ಇರುತ್ತೆ. ಅಷ್ಟೇ ಅಲ್ಲ, ಚುನಾವಣಾ ಮತಪತ್ರ ತಯಾರಿಸೋದು, ವೋಟರ್ ರಸ ಪ್ರಶ್ನೆ, ಮಾದರಿ ಮತದಾನ, ವರ್ಣಚಿತ್ರ, ಮತದಾನದ ಹಂತಗಳ ಆಧಾರಿತ ಆಟ, ಹೀಗೆ ಅನೇಕ ಚಟುವಟಿಕೆ ಇರುತ್ತವೆ. ಎಲ್ರಿಗೂ ಹೇಗನ್ನಿಸ್ತು? ಬಹಳ ಚೆನ್ನಾಗಿದೆ ಟೀಚರ್. ಹಾ, ನೀವಿದನ್ನ ಕೇವಲ ಶಾಲೆಯಲ್ಲಿ ಮಾಡೋದಷ್ಟೇ ಅಲ್ಲ, ನೀವಿಲ್ಲಿ ಕಲ್ತಿರೋದನ್ನ ಬರೋ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ವೋಟರ್ ID ಮಾಡಿಸಿ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಸಾಧಿಸಬೇಕು. ಎಲ್ರೂ ಈ ದೇಶದ ನಿಜವಾದ ಸಕ್ರಿಯ ಮತದಾರರಾಗೋಕೆ ಸಿದ್ಧನಾ? ಹೂ ಟೀಚರ್. ಜೊತೆಗೆ ನೀವಿಲ್ಲಿ ಕಲ್ತಿರೋದನ್ನ ನಿಮ್ಮ ನೆರೆಹೊರೆಯವರಿಗೂ ತಿಳಿಸ್ಬೇಕು. ಹೂ ಟೀಚರ್. ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಆ ತರಗತಿ ಏನ್ ಚೆನ್ನಾಗಿತ್ತಲ್ವಾ ಭಾರತಿ? ಹೌದು ಭಾರತ್, ತುಂಬಾ ಚೆನ್ನಾಗಿತ್ತು. ಹೌದು ಹೌದು, ಇವತ್ತಿನ ಎರಡೂ ಶಾಲೆಗಳ ಭೇಟಿ ವಿಶೇಷವಾಗಿತ್ತು. ಈಗ ಒಂದು ಶಾಲೆಯಲ್ಲಿ ELC ಯ ಸಂಪೂರ್ಣ ವ್ಯವಸ್ಥೆ ಮಾಡಿರೋದ್ರ ಬಗ್ಗೆ ಒಂದಷ್ಟು ವಿಷಯನ ತಿಳ್ಕೊಂಡ್ಬಿಡೋಣ. ಮೇರಾ ನಾಮ ಮೊಹಮ್ಮದ್ ಅರ್ಷದ್ ಖಾನ್ ಹೈ, ಮೈ ಹರಿಯಾಣಕ್ಕೆ ನೂ ಜಿಲ್ಲೆ ಮೇ ಮೌಲಾನಾ ಆಜಾದ್ ನ್ಯಾಷನಲ್ ಉರ್ದು ಯೂನಿವರ್ಸಿಟಿ ಮಾಡಲ್ ಸ್ಕೂಲ್ ಮೇ ಪ್ರಿನ್ಸಿಪಲ್ ಕೆ ಪದ ಪರ್ ಕಾರ್ಯ ಕರ್ ರಹಾ ಹೂ. ಹಮಾರಾ ಸ್ಕೂಲ್ ಕ್ಯೂಂಕಿ ಏಕ ಐಸೆ ಇಲಾಕೆ ಮೇ ಹೈ ಜಹಾಂ ಶಿಕ್ಷಾ ಕಿ ಬಹುತ್ ಕಮಿ ರಹಿ ಹೈ ಔರ್ ಇಸಿಲಿಯೇ ಯಹಾಂ ಕೆ ಲೋಗ್ ಮತದಾನ್ ಕೋ ಲೇಕರ್ ಜ್ಯಾದಾ ಸಜಗ್ ಔರ್ ಜಾಗರೂಕ್ ನಹಿ ಹೈ. ಇಸಿ ಮದ್ದೆನಜರ್ ಯಹಾಂ ELC ಕಿ ಶುರುವಾತ್ ಕರ್ನಾ ಬಹುತ್ ಜರೂರಿ ಕದಮ್ ಥಾ. ಹಮ್ನೆ ಅಪ್ನೆ ಸ್ಕೂಲ್ ಕೆ ಬಚ್ಚೋ ಕೋ ಪಹಲೆ ಇಸ್ ಕ್ಲಬ್ ಸೆ ಜೋಡಾ. ಚುನಾವ್ ಆಯೋಗ್ ಕೆ ಜರಿಯೆ ಸಾಲಾನಾ ಗತಿವಿಧಿಯೋ ಕೆ ಮುತಾಬಿಕ್ ಸ್ಕೂಲ್ ಕೆ ಪಾಠ್ಯಕ್ರಮ ಕೋ ತಯಾರ್ ಕಿಯಾ, ಜಿಸ್ಕೆ ತಹತ್ ಹರ್ ಮಹೀನೆ ಚುನಾವ್ ಔರ್ ಮತದಾನ್ ಸೆ ಜುಡಿ ಆಕ್ಟಿವಿಟೀಸ್ ಕರಾಯಿ ಜಾತಿ ಹೈ. ಅಭಿ 25 ಜನವರಿ ಕೋ ರಾಷ್ಟ್ರೀಯ ಮತದಾತ ದಿವಸ ಪರ್ ಹಮಾರೆ ಸ್ಕೂಲ್ ಮೇ ಛಾತ್ರೋ ನೆ चर्चा में बढ़ चढ़कर हिस्सा लिया। स्कूल में टाइम टू टाइम चुनावी गतिविधियों जैसे मतदाता सूची की तैयारी, मतदाता सूची का पंजीकरण वगैरह को इनेक्ट भी किया जाता है। बच्चे स्किट में भी हिस्सा लेते हैं, ड्राइंग कॉम्पिटिशन जिसमें बैलेट पेपर को डिजाइन करना, EVM, VVPAT, नोटा से जुड़े क्विज कॉम्पिटिशन, चुनाव और मतदान पर आधारित लूडो, तंबोला जैसे खेल भी आयोजित किए जाते हैं। हम सिर्फ स्कूल में ही नहीं बल्कि स्कूल के बाहर ग्राम पंचायतों में भी बच्चों को लेकर जाते हैं, जहां वो आम जनता को मतदान के प्रति